ಎರಡೂ ಕೂಡ ಒಂದೇ ಟೈಮ್ಗೆ ನಾಟಿ ಮಾಡಿದ್ರು ಕೂಡ ಈ ವ್ಯತ್ಯಾಸ ಇದೆ? ವ್ಯತ್ಯಾಸ ಅಂದ್ರೆ ಈಗ ಸಿಂಗಲ್ ಆಗಿ ಕಡಿಮೆ ಪ್ರಮಾಣದಲ್ಲಿ ಸಾಲು ನೆಟ್ಟಿ ಮಾಡಿದ್ರು ಮೊಳಕೆ ಜಾಸ್ತಿ ಇದೆ, ಆದ್ರೆ ಅದು ಮೊಳಕೆ ಅಷ್ಟೇ ಇದೆ, ಸಾಧಾರಣ ಕಡಿಮೆ ಇದೆ. ಆದ್ರೆ ಇದ ನೋಡ್ಲಿಕ್ಕೆ ಬಹಳ ಒಳ್ಳೆ ಇದು ಚಂದ ಕಾಣ್ತದೆ, ನೋಡ್ಲಿಕ್ಕೆ ಚಂದ ಕಾಣ್ತದೆ, ಎತ್ತರ ಕಾಣ್ತದೆ, ಮತ್ತೆ ಖುಷಿ ಆಗ್ತದೆ. ಅಂದ್ರೆ ಈಗ ರೈತನಿಗೆ ನೆಮ್ಮದಿ ಅನ್ನೋದು ಅಂದ್ರೆ ಈ ಬೆಳೆಯನ್ನು ನೋಡಿ ನೆಮ್ಮದಿ ಪಡುವಂತದ್ದು. ಈಗ ಬಾಕಿಯವರು ಉಳಿದವರು ಏನ್ ಮಾಡ್ತಾರೆ ಅಂದ್ರೆ ಟಿವಿ ಅದು ಇದು ನೋಡಿ ಆನಂದ ಪಡ್ತಾರೆ, ಆದ್ರೆ ಅವರಿಗೆ ಆನಂದ ಸಿಗುದು ಇಲ್ಲೇ ರೈತರಿಗೆ, ಅಗ್ರಿಕಲ್ಚರ್ ಇಂಡಸ್ಟ್ರಿಗೆ. ಈ ರೀತಿ ಸಾಲು ನಾಟಿ ಮಾಡೋದು ಸರಿಯಾ? ಹಾ, ಬೆಟರ್. ಮತ್ತು ಒಂದು ಸಸಿ ಮಾಡಿ ನೆಟ್ಟಿ ಅಂತರ ಅಷ್ಟೇ ಇಟ್ಟು ಒಂದು ಸಸಿ ಮಾಡಿ ನೆಟ್ಟಿ ಮಾಡಿದ್ರೆ ಮತ್ತೂ ಚಲೋ ಆಗ್ತದೆ. ಈಗ ಎರಡು ಮೂರು ಸಸಿ ಹಾಕಿದ್ದಾರೆ, ಆ ಎರಡು ಮೂರು ಸಸಿಯನ್ನು ಅವರು ಫಸ್ಟ್ ಮಾಡಿದರೆ ಅವ್ರು ಮುಂದೆ ಒಳ್ಳೇದು ಮಾಡ್ತಾರೆ ಅವರು. ಅಂದ್ರೆ ಅವರಿಗೆ ಉತ್ಸಾಹ ಇದೆ, ಅಷ್ಟು ಉತ್ಸಾಹ ಇದೆ. ಒಂದೇ ಸಸಿ ಹಾಕ್ಬೇಕಂತಿರಲಿಲ್ಲ, ಉದ್ದೇಶ ಏನು? ಒಂದೇ ಸಸಿ ಹಾಕಿದ್ರೆ ಮೊಳಕೆ ಒಂದು 10-15-20 ಸಸಿ ಬರ್ತದೆ ಮೊಳಕೆ, ಮತ್ತೆ 22 ದಿನದೊಳಗೆ ನೆಟ್ಟು ಬಿಡ್ಬೇಕು. ನೆಟ್ಟು ಬಿಟ್ಟಾಗ ಅದಕ್ಕೆ ವೀಡರ್ ಅಂತ ಹೇಳಿ ಸಿಗ್ತದೆ, ವೀಡರ್ ಹೊಡೆದ್ರೆ ಮತ್ತೆ ಅದಕ್ಕೆ ಸಸಿಗೆ ಪೆಟ್ಟು ಮಾಡಿಕೊಟ್ರೆ, ಬೇರೆ ಪೆಟ್ಟು ಮಾಡಿಕೊಟ್ರೆ ಮೊಳಕೆ ಜಾಸ್ತಿ ಬರ್ತದೆ. ಮತ್ತೆ ಒಂದು ಸಸಿ ಹಾಕಿದ್ರೆ ಒಂದು 25 ಕಟ್ನಲ್ಲಿ ಮುಗಿಸಬಹುದು, ಅಂದ್ರೆ 25 ಕಟ್ಟು 8 ರೂಪಾಯಿ ಇದೆ, 160-200 ರೂಪಾಯಿನೊಳಗೆ ಮುಗಿತದೆ. ಮತ್ತೆ ಆಳು ಕಡಿಮೆಲಿ ಮುಗಿತದೆ, ಇದಕ್ಕೆ ಒಂದೇ ಆಳ್ನಲ್ಲಿ ನಾವು ಮುಗಿಸಬಹುದು. ಲೇಬರ್ ಕಟಿಂಗ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ, ಮಷೀನ್ ಕಟಿಂಗ್ ಮಾಡಬಹುದು, ಮಷೀನ್ ಕಟಿಂಗ್ ಮಾಡಿದ್ರು ಕಡಿಮೆಲಿ ಆಗ್ತದೆ, ಕೈಲಿ ಕಟಿಂಗ್ ಮಾಡ್ಲಿಕ್ಕೆ ಆಗ್ತದೆ, ಒಂದ್ ತಾಸ್ನಲ್ಲಿ ಕೆಲಸ ಮಾಡಬಹುದು. ಈಗ ತಿಮ್ಮಪ್ಪ ಅವ್ರ ಗದ್ದೆ ನೋಡಿದ್ರಲ್ಲ, ಗಣಪಯ್ಯ ಅವರು, ಏನ್ ಅನಿಸ್ತು? ಗದ್ದೆ ಚಂದ ಕಾಣ್ತದೆ. ನಾವು ಫಸ್ಟ್ ಮಾಡಿದವರು, ಫಸ್ಟ್ ವರ್ಷ ಫಸ್ಟ್ ಮಾಡಿದ್ದು ಬರತ್ತ ಅವರಂತೆ, ಮತ್ತೆ ಎಲ್ಲ ನಮ್ಮ ರೈತ ಎಲ್ಲ ಅದಕ್ಕೆ ಅಟ್ಟೆ ಮಾಡ್ತೀವಿ ನಾವು. ಅವ್ರು ಮಾಡುವಾಗ ಏನಿಸ್ತು ನಿಮಗೆ? ಚಂದ ಕಾಣಿದ್ ನಾವು ನೆಡ್ಬೇಕು, ಎಷ್ಟು ನೋಡ್ಕೋವರಿ ಬಳ್ಳಿ ಹಾಕಿ ಕಟ್ಟಿದ್ರು ತಾಯಿ ಮಗ ನೆಡ್ಬೇಕಿದ್ರೆ ಮತ್ತೆ ನಾವು ನಿಂತು ನೋಡ್ಕೋವರಿ. ಒಂದು ಸಸಿ ನೆಡ್ಬೇಕು ಸಣ್ಣ ಇದರಿಂದ ಸ್ವಲ್ಪ ಹಿಂದೆ ಆಯ್ತು ದೊಡ್ಡ ಬರೋದು, ಅದು ಸ್ವಲ್ಪ ಹಿಂದೆ ಬರೀ ನೀರು ಅಂಶ ಹೆಚ್ಚಾಯ್ತು, ಸಸಿ ಕೆಲವು ಸ್ವಲ್ಪ ಕೊಡುತ್ತೆ. ಅವ್ರು ಎಂತ ಮಾಡಿಕೊಳ್ಳಲ್ಲ ಅವಾಗ ಅದನ್ನು ಪೂರ್ತಿ ಗದ್ದೆ ಬರೋ ಮಾಡ್ಕೊಳ್ಳಿ, ಹೆಂಗ ಮಾಡಿ ಸ್ವಲ್ಪ ಗದ್ದೆಯನ್ನು ಮುಚ್ಚಿಬಿಡು, ನೆಟ್ ಮುಗಿಸಿದ್ರು ಅದು ಸಸಿಗೆ ಕೊಡೋಗು ಪರಿಸ್ಥಿತಿ ಇತ್ತು ಅವಾಗ. ಆ ಸುನಾಮಿ ಸಮುದ್ರ ನೀರು ತಡೆ ಹಿಡಿದ್ರಿಂದ ನೀರು ಸ್ವಲ್ಪ ಜಾಸ್ತಿ ಆಯ್ತು ಅವಾಗ, ಬೆಳೆ ಫಸ್ಟ್ ಆಗ್ತದೆ. ಈಗಾದ್ರೂ ಫಸ್ಟ್ ಆಗ್ತದವರು. ಮತ್ತೆ ನೀವು ಮುಂಚೆ ಅನುಮಾನ ಏನ್ರಿ ಪಟ್ರನ ಹಿಂಗ ಹಾಕಿದ್ರೆ ನಮ್ಗ ಸಸಿ ಕಡಿಮೆ ಆಗ್ತಾವ, ಇಳುವರಿ ಕಡಿಮೆ ಆಗ್ತಾವೇನ್ರಲ್ಲ? ಸಸಿ ಅಗಿ ಆಗುದ್ದೇ ಸ್ವಲ್ಪ ಮಿಸ್ಟೇಕ್ ಆಯ್ತು, ಸಸಿ ಸಣ್ಣ ಬಂದ್ಬಿಡ್ತು. 27 ಒಳಗೆ ಸಸಿ ಸಣ್ಣ ಬಿಡ್ತು, ದೊಡ್ಡ ಎತ್ತರ ಬರಲ್ಲ. ಸ್ವಲ್ಪ ನೀರ ಅಂಶ ಕಡಿಮೆ ಆಗ ಸ್ವಲ್ಪ ಸಣ್ಣ ಆದವ್ರು ಬಿಡ್ಲ ನೆಟ್ಟರು ಕಡಿಯಂತ ಇದ್ ಸಸಿ ಕಡಿಮೆ ಆಗ್ಬೋದು ಅಂದಾಜಿನಿಂದ ಸ್ವಲ್ಪ ನೀರಲ್ಲೇ ಸ್ವಲ್ಪ ನೆಟ್ಟು ಸ್ವಲ್ಪ ಭಾಗ ಬೇರೆ ಆಯ್ತು. ಈಗ ಒಂದೇ ಭಾಗ, ಒಂದೇ ಗೆದ್ದೆ, ಒಂದೇ ಎರಡು ಭಾಗ ಆಯ್ತು. ಅದು ಕೈ ನೆಟ್ಟಿ ಮಾಡಿದ್ರು ಒಂದು ಸಾಲು ನೆಟ್ಟಿ, ಒಂದು ಎರಡು ನೆಟ್ಟಿ ಆಯ್ತು ಅಲ್ಲಿ. ಅದರಿಂದ ಎರಡು ಸರಿ ಆಗ್ತದೆ ಈಗ. ಅದು ಅಲ್ಲಿ ಬರುವ ವರ್ಷಕ್ಕಿಂತ ಅದನ್ನು ಸಾಲು ನೆಟ್ಟಿನ ಮಾಡಿ ಸ್ವಲ್ಪ ಉತ್ತೇಜನ ಬೆಳೆ ಆಗ್ಬಹುದು. ಗದ್ದೆ ನೋಡಿದ್ರೆ ನಿಮಗೆ ಏನಿಸುತ್ತೆ ಮುಂದೆ ಹೆಂಗ್ ಮಾಡ್ಬೇಕು ಅನ್ಸುತ್ತೆ? ಗದ್ದೆ ಅಂದ್ರೆ ನಾವು ನೋಡ್ರಿ ಅವ್ರು ಮಾಡಿದ್ರಿ, ಅದೇ ಅಂತ ನಾವು ಮಾಡ್ಬೇಕು ರೆಡಿ ಅವ್ರೆ. ನಮ್ದು ಇಲ್ಲಿ ಗದ್ದೆ ಉಂಟು ಒಂದ್ ಎಕರೆ. ಯಾಕೆ ಮಾಡ್ಬೇಕು ಅನ್ಸುತ್ತೆ? ಅದೇ ಭತ್ತ ಹೇಳಕ್ ಹೆಚ್ಚಾಗ್ತದೆ ಅದರಿಂದ, ಮತ್ತೆ ಕೆಲಸ ಕಡಿಮೆ ಸಾಲ ನೆಟ್ಟಿ ಮಾಡೋದ್ರಿಂದ. ಅದ್ರ ಮತ್ತೆ ರೈತರಿಗೆ ಸ್ವಲ್ಪ ಫಲ ಖರ್ಚು ಕಡಿಮೆ ರೈತರಿಗೆ ಸ್ವಲ್ಪ ಅನುಕೂಲ ಹೆಚ್ಚಾಗ್ತದೆ, ಭತ್ತ ಬೆಳೀತದೆ, ಹುಲ್ಲು ಹೆಚ್ಚಾಗ್ತದೆ. ಅದಕ್ಕೆಲ್ಲ ಭತ್ತ ಹೆಚ್ಚಾಗ್ಬಿಡಿ ನಮ್ಮ ರೈತರ ಖುಷಿನ ಅಲ್ರಿ, ಮಾಡ್ತೇವೆ. ಮತ್ತೆ ಹತ್ತತ್ತಿಗೆ ಜಾಸ್ತಿ ಸಸಿಗಳನ್ನು ಹಾಕೋದ್ರಿಂದ ನಮಗೆ ಸಸಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಹಂಗಾಗಿ ಹುಲ್ಲುನು ಜಾಸ್ತಿ ಬರುತ್ತೆ, ಇಳುವರಿನೂ ಸಹಜವಾಗಿ ಜಾಸ್ತಿ ಆಗುತ್ತೆ. ಈ ಕಲ್ಪನೆ ಇದೆ. ಕೆಲವು ಮಂದಿ ಹಂಗ ಮಾಡಿದಾರ ಅವ್ರೆ, ಅಂದ್ರೆ ದನಗ ಹುಲ್ಲು ಬೇಕಾಗ್ತಾರೆ ಅಲ್ಲಿ, ಸ್ವಲ್ಪ ಭತ್ತ ಭತ್ತ ಹುಲ್ಲು ಹೆಚ್ಚಾದ್ರೆ ದನಗ ಸ್ವಲ್ಪ ಭತ್ತ ಸ್ವಲ್ಪ ದನ ಹುಲ್ಲಾಗ್ತದೆ. 35 ಕೆಲ ಮಂದಿಗಿತ್ತು, ಈಗೆಲ್ಲ ಒಂದು ಸಸಿ ಹುಲ್ಲು ಕಟ್ಟಲಿ 6-8 ರೂಪಾಯಿ ಆಗ್ತದೆ ಸಸಿ ಭತ್ತ ಹುಲ್ಲುಗೆ. ರೈತರಿಗೆ ಎರಡಕ್ಕೂ ಲಾಭ ಅನ್ಕೊಂಡವರು ಸ್ವಲ್ಪ ಭತ್ತ ನೆಟ್ಟರು. ಅಂದ್ರೆ ಈ ಭಾವನೆ ಇಲ್ಲ, ನನಗೆ ಭತ್ತ ನೆಟ್ಟರೆ ಹುಲ್ಲು ಭತ್ತ ಆಗ್ತದೆ ಎಂಬ ಭಾವನೆ. ಮೊದಲೆಲ್ಲ ಹಿಂಗೆ ಮಾಡಲಿಲ್ಲ ಆಗಿತ್ತಲ್ರಿ, ಸ್ವಲ್ಪ ಭತ್ತ ನೆಟ್ಕೊಂಡು ಭತ್ತ ಹುಲ್ಲು ಎರಡು ಬೆಳಿತಿತ್ತು. ಅಂದ್ರೆ ರೈತರು ಇಷ್ಟು ದಿನ ಏನ್ ಅನ್ಕೊಂಡಿದ್ರು ತಪ್ಪು ಅಂತೇಳಿ ಅನ್ಸುತ್ತ? ತಪ್ಪಲ್ಲ, ಅಂದ್ರೆ ನಾವು ಮೊದಲಿಂದ ಮಾಡ್ಕೊಂಡಿದ್ದ ಬೆಳೆ ತಳಿ ಬೇರೆ ಆಗಿತ್ತದು. ಈಗ 1001 ಜಯ ಅಂತ ಅಲ್ಲಿ ಬಂತಿರ್ಲಿ, ಅದರಿಂದ ಬೆಳೆ ಹೆಚ್ಚಾಗ್ತದೆ, ಮತ್ತೆ ಚಲೋ ಬೆಳೆ ಆಗ್ತದೆ, ರೈತರ ಲಾಭ ಆಗ್ತದೆ. ಅದೇ ಮತ್ತೆ ಅಂದ್ರೆ ತಳಿನೂ ಮುಖ್ಯ, ಮತ್ತೆ ನಾವು ಬೇಸಾಯ ಪದ್ಧತಿನೂ ಮುಖ್ಯ. ತಳಿನೂ ಚಲೋ ಒಳ್ಳೇದು, ಮತ್ತೆ ಬೇಸಾಯ ನಮ್ಗೆ ಚಲೋ, ರೈತರಿಗೆ ಸ್ವಲ್ಪ ಹೆಚ್ಚು ಸಿಗ್ತದೆ, ಲಾಭ ಸಿಗ್ತದೆ ಈ ಬೆಳೆಯಿಂದ. ಮೊದಲಿಟ್ಟು ನಮ್ದು ಅಗ್ರಿಕಲ್ಚರ್ ಆಫೀಸ್ ಬೀಜ ಸವಲತ್ತು ಸಿಕ್ತದೆ, ನಮ್ಗೆ ಸಿಕ್ತು ಕೊಡ್ತಾರೆ. ಮತ್ತೆ ಕೆಲವು ಸವಲತ್ತು ನಮ್ಗೆ ಅಗ್ರಿಕಲ್ಚರ್ ಆಫೀಸ್ ಶೇಂಗಾ ಬೆಳೆ ಕೊಟ್ಟರು ಅಂತ ರೈತರು ಹೆಲ್ಪ್ ಮಾಡ್ತೇವ್ರೆ. ಆದ್ರೆ ಅದನ್ನು ಮಾಹಿತಿ ಹೆಚ್ಚಿನ ನಮ್ಗೆ ಎಲ್ಲಾಗಿದ್ದು ಅಂದ್ರೆ ಹೆಂಗ್ ಮಾಡ ಹೆಂಗಾಗ್ತದೆ. ಒಂದು ಗಣಪತಿ ಪಡೆದವ್ರು ಫಸ್ಟ್ ಮಾಡೋರು ಇಲ್ಲಿ, ಈ ಗಣಪತಿ ಪರಮೇಶ್ವರ ಪಡೆದವ್ರು ಫಸ್ಟ್ ಮಾಡಿದವರು. ನಂತರ ಈ ತಿಮ್ಮಪ್ಪ ಈ ವರ್ಷ ಮಾಡ್ದ, ಬರೋ ಸಹ 118-120 ಜನ ಅದೇ ಇದನ್ನು ಅದೇ ಲೈನ್ ಮಾಡ್ತು. ಈಗ ತಿಮ್ಮಪ್ಪ ಪಟಗಾರ್ ಇವರು ಗದ್ದೆಯನ್ನ ಈ ರೀತಿಯಾಗಿ ಸಾಲು ನಾಟಿ ಪದ್ಧತಿಯೊಳಗೆ ಬೆಳೆದಿದ್ದಾರೆ, ಅದು ಹೇಗೆ ಅನಿಸ್ತಾ ಇದೆ ಮತ್ತು ಯಾಕೆ ಮಾಡಿದ್ದಾರೆ ಕೇಳೋಣ. ತಿಮ್ಮಪ್ಪ, ಈ ಒಂದು ಪದ್ಧತಿ ನಾವು ಬೆಳಿಬೇಕು ಅಂತೇಳಿ ಯಾಕೆ ಅನಿಸ್ತು ನಿಮಗೆ? ನನ್ನ ಹೆಸರು ತಿಮ್ಮಪ್ಪ ಬೇರೆ ಪಡ್ಕರ್, ಕಲ್ಬಾಗ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂತಿಮಠ ವಾರ್ಡ್ನ ನಾನೊಬ್ಬ ಸದಸ್ಯ. ಅಂದರೆ ನನಗೆ ಪ್ರತಿ ವರ್ಷ ನಾನು ಬಿತ್ತನೆಯನ್ನ ಮಾಡ್ತಾ ಇದ್ದೆ. ಬಿತ್ತನೆ ಮಾಡಿದಾಗ ನನಗೆ ಸ್ವಲ್ಪ ಅಲ್ಲಿ ನೀರಿನ ನಮ್ಮ ಇದರಲ್ಲಿ ಹೊಡಿ ಮಣ್ಣಿಗೆ ನಾವು ಬಿತ್ತಿದ್ರು, ಆದ್ರೆ ನೀರಿನ ಅಭಾವದಿಂದ ಈ ಸತಿಗೆ ಎಲ್ಲೂ ಬಿತ್ತಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ನಾಟಿ ಮಾಡುವ ವ್ಯವಸ್ಥೆ ಮಾಡಿದ್ರು. ನಾಟಿ ಮಾಡ್ಲಿಕ್ಕೆ ಅಗೆ ಹಾಕ್ಲಿಕ್ಕೆ ನಮಗೆ ಸಮಸ್ಯೆ ಆಯ್ತು. ಅಂದ್ರೆ ಸಸಿ ಮಡಿಯಬೇಕಲ್ಲ, ಸಸಿ ಮಡಿ ಇದ್ರೆ ಮಾತ್ರ ನಾವು ನೆಡಬಹುದು. ಆ ಲೆಕ್ಕ ಅದನ್ನ ಪ್ರಾಬ್ಲಮ್ ಮಾಡ್ಕೊಂಡು ನಾನು ಕೃಷಿ ಇಲಾಖೆಗೆ ಹೋದಾಗ 1001 ಬೀಜವನ್ನ 5 kg ತಂದು ನಮ್ಮ ಮನೆಯ ಇದರಲ್ಲಿ ಮ್ಯಾಟ್ ಪ್ರಕಾರವಾಗಿ ನಾನು ಮಾಡಿದೆ. ಅಂದ್ರೆ ಮಾಡಿದ್ದೇನೆ ಸಸಿಯನ್ನ, 22 ದಿನಕ್ಕೆ ನೆಡಬೇಕು ಅದು ಉದ್ದೇಶ ನಾನು ಕೇಳ್ಕೊಂಡ್ಬಂದಿದ್ದೆ. 22 ದಿನದೊಳಗೆ ಆ ಸಸಿಯನ್ನ ನೆಡಬೇಕು, ಇಲ್ಲ ಅಂದ್ರೆ ಅದು ಬೆಳವಣಿಗೆ ಕುಂಠಿತವಾಗ್ತದೆ ಅನ್ನೋ ಉದ್ದೇಶದಿಂದ 22 ದಿನಕ್ಕೆ ನೆಡಬಹುದಿತ್ತು. ನಾನು 2 ದಿನ ಹೆಚ್ಚಾಯ್ತು, 25ನೇ ದಿನಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಅಂದ್ರೆ ಅದು ಕನಿಷ್ಠ 1-5 ಇಂಚು ಸಸಿ ಉದ್ದ ಇತ್ತು. ಅದನ್ನ ಉತ್ತಮವಾಗಿ ನಾನು ಇದರ ಪ್ರಕಾರವಾಗಿ ಸಾಲು ನಾಟಿ ಮಾಡಿದ್ದೇನೆ. ಪೂಟಿಗೆ 1 ಅಂತಾನೆ ಅಂತರದಲ್ಲಿ ನೆಟ್ಟೆ. ನೆಟ್ಟಿದಾಗ ನನಗೆ ಅನಿಸ್ತಿತ್ತು ಇದು ಏನು ನೀರಾದ್ರೆ ಸಸಿ ಸಾಯ್ತದೇನೋ ಅನ್ನೋ ಒಂದು ಉದ್ದೇಶ ಇತ್ತು. 8 ದಿನ ಆಯ್ತು, 15 ದಿನ ಆದಾಗ ಒಂದು ಒಳ್ಳೆ ಒಂದು ಚಿಗುರು ಹೊಡೆದು ಸಸಿ ಮೊಳಕೆ ಹೆಚ್ಚು ಬಂತು. ಹೆಚ್ಚು ಬಂದಾಗ ನಾನು ಒಂದು ವೀಡರ್ ಹೊಡುವಂತ ಒಂದು ಆಲೋಚನೆ ಇತ್ತು. ಆದ್ರೆ ಏನು ಮಾಡಿದ್ರು, ವೀಡರ್ ಹೊಡಲಿಕ್ಕೆ ಇಲ್ಲಿ ನೀರು ಫುಲ್ ಜಾಸ್ತಿ ಆಗೋಯ್ತು ಒಂದೇ ಸತಿಗೆ. ಹಾಗಾಗಿ ಅದನ್ನ ಕಳೆಯನ್ನ ಕೈಲೆ ತೆಗೆದ್ರು, ಅಂದ್ರೆ ಗ್ಯಾಪ್ ಇತ್ತು, ಅಂತರ ಇತ್ತು. ಅಂತರ ಇರೋ ಸಲುವಾಗಿ ಕಳೆ ತೆಗಿಲಿಕ್ಕೂ ಚಲೋ ಆಯ್ತು. ಕಳೆಯನ್ನ ಪೂರ್ತಿ ತೆಗೆದು ಆ ಬುಡ 10 ಕಳೆ ತೆಗೆದುಕೊಟ್ಟಾಗ ಮತ್ತೂ ಇದಾಯ್ತು. ಈಗ ಕನಿಷ್ಠ 1-1.5 ತಿಂಗಳಾಯ್ತು, 45 ದಿನ ಆಗಿದೆ. 45 ದಿನ ಆದಾಗ ನನಗೂ ಖುಷಿ ಆಯ್ತು, ಓ ನಾನು ಇಡೀ ಗದ್ದೆಯನ್ನ ಸಾಲ್ ನಾಟಿ ಮಾಡ್ಬೇಕಾಗಿತ್ತು, ಆದ್ರೆ ನಾನು ಏನ್ ಮಾಡಿದ್ದೇನೆ, ಸಸಿ ಕಡಿಮೆ ಆಗ್ತದೆ ಅನ್ಕೊಂಡೆ. ಒಂದು 25 ಗುಂಟಿ ಇಲ್ಲಿ ಒಂದು 6-7 ಗುಂಟಿ ಮಾತ್ರ ಸಾಲ್ ನೆಟ್ಟಿ ಮಾಡಿದ್ದೇನೆ, ಬಾಕಿದನ್ನ ನಾನು ಕೈನಟ್ಟಿ ಅಂತ ಮಾಡ್ತೀವಿ. ನಮ್ಮಲ್ಲಿ ಕೈನಾಟಿ ಅಂದಾಗ ಒತ್ತಗ ನೆಡುವುದು. ಹಾಗಾಗಿ ಆದ್ರೆ ಒತ್ತಗ ನೆಟ್ಟದು ಮತ್ತು ನಾನು ಸಾಲು ನಾಟಿ ಮಾಡುವಾಗ ಸುಮಾರು ವ್ಯತ್ಯಾಸವನ್ನ ಈಗ ಕಾಣ್ತಿದ್ದೇನೆ. ಓ ಇಡೀ ಗಿದ್ದಿ ಮಾಡಿದ್ರು ನನಗೊಂದು ಉಳಿತಾಯ ಆಗ್ತಿತ್ತು. ಯಾಕಂದ್ರೆ ನನಗೆ ಇಳುವರಿ ಜಾಸ್ತಿ ಸಿಗುವುದು ಯಾವ್ದ್ರಲ್ಲಿ, ಸಾಲು ನಾಟಿಯಲ್ಲಿ. ನಾವು ಹುಲ್ಲು ಜಾಸ್ತಿ ಸಿಗ್ತದೆ ಅಂತ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆ ಆಗ್ತದೆ. ಹಾಗಾಗಿ ಸಾಲು ನಾಟಿ ಮಾಡಿದಾಗ ಇಂದ ನಾನು ನೋಡಿದಾಗ ನಾನು ಪ್ರತಿದಿನ ಈಗ ನಾನು ಕೂಲಿ ಕೆಲಸ ಮಾಡುವ ದಿನ ಬೆಳಿಗ್ಗೆ ಬಂದು ನೋಡ್ಕೊಂಡ ಹೋಗ್ತೀನಿ. ಆದ್ರೆ ಈ ಸಾಲು ನಾಟಿ ಮಾಡಿದನ್ನ ನನಗೆ ಖುಷಿ ತುಂಬಾ ಸಂತೋಷ ಆಗ್ತದೆ. ನಾನು ಪೂರ್ತಿ ಗದ್ದೆ ಮಾಡಬೇಕು ಅನ್ನೋ ಒಂದು ಇದು ಹುಮ್ಮಸ ಬರ್ತದೆ. ಹಾಗಾಗಿ ಮುಂದಿನ ದಿನದಲ್ಲಿ ನನ್ನ ಒಂದು ಪ್ರಯತ್ನ ಪಟ್ಟು ಇಡೀ ಅಂದ್ರೆ ಬಿತ್ತನೆ ಬೀಜ ಕಡಿಮೆ ಆಗ್ತದೆ. ಕನಿಷ್ಠ 1-2 kg ಇದ್ರೆ 1 ಎಕರೆಗಟ್ಟಲೆ ನೆಡಬಹುದು ಈ ಸಾಲು ನಾಟಿ ಮಾಡಿದ್ರೆ. ಆ ಒಂದು ಅನುಭವ ಈಗ ನನಗೆ ಉಳಿತದೆ. ಅದೇ ನಂತರ ನಾನು ನಾಟಿ ಮಾಡೋದು ಇದು ಪ್ರಥಮ ಟೈಮು. ಹಾಗಾಗಿ ಮುಂದಿನ ದಿನದಲ್ಲಿ ನಂದು 1-1.5 ಎಕರೆ ಉಂಟು. ಯಾಕಂದ್ರೆ ನೀರು ಜಾಸ್ತಿ ಅನ್ನೋ ಒಂದು ಅಭಾವದಿಂದ ಇದ್ದು ನಮ್ಮಲ್ಲಿ ಹೊಯ್ಗೆ ಅಂದ್ರೆ ಒಂದೇ ಸತಿ ನೀರು ಆಗ್ತದೆ. ಆ ಒಂದು ಅಭಾವ ಉಂಟು. ಇಳುವರಿಯನ್ನ ನೋಡಿಕೊಂಡು ಮುಂದಿನ ದಿನದಲ್ಲಿ ನಾನು ಸಹ ಇಲ್ಲಿನ ಗ್ರಾಮಸ್ಥರೆಲ್ಲರಿಗೂ ಗೊತ್ತಾಗ್ತದೆ. ಅದು ನನ್ನ ಒಂದು ಇಳುವರಿಯನ್ನ ನೋಡ್ತಾರೆ ಅಚ್ಚಿಚಿ ಹೋಗೋರು. ಅಂದ್ರೆ ನಮ್ದು ಕಾಲು ಹಾದಿ ಇದು ಬೀಚ್ಗೆ ಹೋಗುವಂತ ಹಾದಿ. ಹಾಗಾಗಿ 1000 ಜನ ಇಲ್ಲಿ ಡೈಲಿ ಹೋಗ್ತಾರೆ. ಹಾಗಾಗಿ ನೋಡ್ಕೊಂಡು ಎಲ್ಲ ಹೇಳಿದ್ದಾರೆ, ನೆಟ್ಟಾಗಿ ಹೇಳಿದ್ರು ಸಣ್ಣ ಸಸ್ಯ ಆಯ್ತು, ಅದು ನೀರಾಯ್ತು, ನೀರು ತುಂಬಿದೆ, ಕುಳಿತದೆ ಅನ್ನ ಹೇಳಿದ್ರು. ಅದ ನಂತರ ಕ್ರಮೇಣ ಒಬ್ರು ಹೇಳದೇವ ಈಗ ಒಳ್ಳೆ ಆಗಿದೆ, ನೀನಿಟ್ಟದೆ ಚಲೋ ಆಗಿದೆ, ಮರೇನ ಮಸ್ತಾಗಿದೆ, ಹೀಗೆ ಜನರಿಂದ ಬರ್ತದೆ. ಹಾಗಾಗಿ ಮುಂದಿನ ದಿನ ಒಳ್ಳೆ ಇಳುವರಿ ಸಿಗ್ತದೆ ಅನ್ನೋ ಇದು ಉಂಟು ನನಗೆ. ಮುಂದಿನ ದಿನದಲ್ಲಿ ಆ ಇಳುವರಿಯನ್ನ ನೋಡಿಕೊಂಡು ಮುಂದಿನ ದಿನದಲ್ಲಿ ಎಲ್ಲ ನಮ್ಮ ರೈತರನ್ನ ಸೇರ್ಕೊಂಡು ಹೀಗೆ ಮಾಡಿ ಒಳ್ಳೇದಾಗ್ತದೆ, ಅದು ಮತ್ತೆ ಆಳು ಕಡಿಮೆ ಆಗ್ತದೆ, ಹೀಗಿರ್ಬೋದು. ಹಾಗಾಗಿ ಮುಂದಿನ ಎಲ್ಲ ರೈತರನ್ನ ಈ ಒಂದು ಸಾಲು ನಾಟಿಯಲ್ಲಿ ಪ್ರಯತ್ನ ಪಟ್ಟು ಸುಮಾರು ಈ ನಮ್ಮ ಕಲ್ಬಾಗ್ ಪಂಚಾಯತ್ ಯಾಕಂದ್ರೆ ಇಲ್ಲಿ ನಮ್ಮ ಕಲ್ಬಾಗ್ ಪಂಚಾಯತ್ ವ್ಯಾಪ್ತಿ ಎಲ್ಲ ಬಯಲು ಹೀಗೆ ನೀರು ಜಾಸ್ತಿ ಆದಾಗ ಏನಾಗುದಿಲ್ಲ. ನಾವೇನಿತ್ತು ಮೊದ್ಲೇ ಹುಡಿ ಮಣ್ಣಿಗೆ ನಾವು ಬಿಡ್ತಾ ಇದ್ರು. ಆದ್ರೆ ಏನು ಈ ತರ ಈಗ ತುಪ್ಪಾನಂತ ಚಂಡಮಾರುತ ಬಂದಾಗ ಪೂರ್ತಿಯಾಗಿನೇ ನೀರು ಬಂದಿದ್ದೆ. ಹಾಗಾಗಿ ಅವರಿಗೆ ಬಿತ್ತಲಿಕ್ಕೆ ಆಗ್ಲಿಲ್ಲ, ಆದ್ರೆ ನಾಟಿ ಮಾಡ್ಲಿಕ್ಕೆ ಸಸಿ ಮಾಡ್ಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ಇಂಥ ಒಂದು ಪ್ಲಾನ್ ಅನ್ನ ಪ್ರಥಮವಾಗಿ ನಾನು ಮಾಡಿದ್ದೆ. ಅದು ನನ್ನ ಸ್ವಂತ ಮನೆಯ ಫೌಂಡೇಶನ್ ಮೇಲೆ ಪ್ಲಾಟ್ಫಾರ್ಮ್ ನಲ್ಲಿ ಮಾಡ್ಕೊಡುದು. ಹಾಗಾಗಿ ಒಳ್ಳೆಯ ಒಂದು ಇಳುವರಿ ಬರ್ಬೋದು ಅನ್ನೋ ಒಂದು ಅಭಿಲಾಷೆ ನನ್ನಲ್ಲಿ ಉಂಟು. ಅಂದ್ರೆ ಹುಲ್ಲು ಜಾಸ್ತಿ ಬರುತ್ತೆ, ಮೇವು ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಒತ್ತೊತ್ತಾಗಿ ನಾಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿ ಗದ್ದೆಯನ್ನು ನೋಡಿದಾಗ ಇದು ಕೂಡ ಬಹಳ ಹುಲುಸಾಗಿ ಬೆಳೀತಾ ಇದೆ, ಮತ್ತೆ ಮರಿಗಳು ಜಾಸ್ತಿ ಹೊಡೆದಿದ್ದವು. ಹಾಗಾಗಿ ಇಲ್ಲಿ ನಮಗೆ ಮೇವು ಕೂಡ ಕಡಿಮೆ ಸಿಗ್ಲಿಕ್ಕಿಲ್ಲ ಅಂತ ಹೇಳಿ ಅನ್ಸುತ್ತಾರೆ. ಸರಿ ಸರಿ, ನಾನು ಈಗ ನೀವು ಸಾಲಿ ನಟ್ಟಿ ಮಾಡಿದಾಗ ನಾಟಿ ಮಾಡಿ ಅಂದಾಗ ಹೆಚ್ಚು ಕಡಿಮೆ 1-2 ಸಸಿ ಇರಬಹುದು. ಆ ಸಸಿಯನ್ನ ಸಾಲ ನಾಟಿಯನ್ನ ಸಸಿ ಲೆಕ್ಕ ಮಾಡಿದಾಗ 1-25 ಮರಿಯನ್ನ ಹೊಡೆದಿದೆ. ಅದನ್ನ ನಾನು ಸಾದಾ ನಾಟಿ ಮಾಡಿದ್ದೇನೆ. ಕೈಯಲ್ಲಿ ನಾಟಿ ಮಾಡಿದ ಸಸಿಯನ್ನ ನೋಡಿದಾಗ ಅದರಲ್ಲಿ 12 ಉಂಟು. ಹಾಗಾಗಿ ನನ್ನಲ್ಲಿ ಇದರಲ್ಲೂ ಇಳುವರಿ ಜಾಸ್ತಿ ಆಗಬಹುದು ಸಾಲು ನಾಟಿ ಮಾಡಿದ್ರಲ್ಲೂ. ಯಾಕಂದ್ರೆ 2-3 ಸಸಿ ಹಾಕದ್ರಾಗ ಸಾಲು ನಾಟಿ ಮಾಡಿದ್ರಾಗ 25 ಸಸಿ ಮೊಳಕೆ ಬಂದಿದೆ ಅಂದ್ರೆ, ಅದೇ ನಾನು ಕೈ ನಾಟಿ ಮಾಡಿದಾಗ ಕೇವಲ 12 ಸಸಿಯನ್ನ ಲೆಕ್ಕ ಮಾಡಿದ್ದೇನೆ. ಹಾಗಾಗಿ ಇದು ಹುಲ್ಲಿನಲ್ಲಿ ಮತ್ತು ಇಳುವರಿಯಲ್ಲಿ ಕಡಿಮೆ ಆಗುವುದಿಲ್ಲ ಅಂತ ನನ್ನ ಒಂದು ಭಾವನೆ ಉಂಟು. ಹಾಗಾಗಿ ಮುಂದಿನ ದಿನದಲ್ಲಿ ಇಳುವರಿ ಬಂದ ಮೇಲೆ ಹೇಗೆ ಆಗ್ತದೆ ಅಂತ ನಾನು ಒಂದು ಸಪರೇಟ್ ಮಾಡಿ ನೋಡಿ ಹೇಳ್ತೀನಿ. ಮತ್ತೆ ಸದೃಢವಾಗಿ ಬೆಳೆದಿದೆ ಬೆಳೆ. ಹೌದು, ಒಳ್ಳೆ ಆಗಿದೆ. ಯಾಕಂದ್ರೆ ಇದು ಸಾಲ್ ನಾಟಿ ಮಾಡಿದ ಬುಡವನ್ನ ಒಂದೊಂದು ನಾಟಿ ಅದು 25 ಸಸಿ ಬಲಿಷ್ಠವಾಗಿದೆ, ಹಾಗಾಗಿ ಅದು ಕೈಲಿ ನಾಟಿ ಮಾಡಿದನ್ನ ಬಾರೀಕಾಗಿ ಉಂಟು. ಅದು ಇಲ್ಲಿ ಎಲ್ಲೆಲ್ಲಿ ಖರ್ಚು ಕಡಿಮೆ ಆಗಬಹುದು ಈ ರೀತಿ ಮಾಡಿದಾಗ? ಈ ರೀತಿ ಮಾಡಿದಾಗ ಸರ್ ಇದು ಸಾಲ ನಾಟಿಯಲ್ಲಿ ಪೂರ್ತಿ ಕಡಿಮೆ ಆಗ್ತದೆ. ಯಾಕಂದ್ರೆ ನಾವು ಮಡಿಗೆಯನ್ನ ಮಾಡಿಕೊಂಡ್ರೆ ಏನು ಖರ್ಚಿಲ್ಲ. ಏಕಾಗಿ ಹೇಳಿದ್ರೆ ನಾವು ಎರಡೇ ಆಳು, ನಾನು ಮತ್ತೆ ತಾಯಿ ನೆಟ್ಟಿದ್ದು, ನಾವು ಮತ್ತೆ ಯಾರು ಹಾಳು ಹಾಕೊಂಡದಲ್ಲ. ನಮ್ದು 2 ದಿನದೊಳಗೆ ಮುಗಿತಿತ್ತು ಅದು. ನಮ್ಮಲ್ಲೇನು ನಾವು ಒಂದು ಬೆಳಿಗ್ಗೆ ಬಂದ್ರೆ ಸಂಜೆ ಬರುವುದಿಲ್ಲ. ಹಾಗಾಗಿ ಸಾಲ ನಾಟಿ ಮಾಡಿದ್ರೆ ಕಡಿಮೆ ಆಳು ಮತ್ತು ಕಡಿಮೆ ಖರ್ಚಿನಲ್ಲಿ ಈ ಒಂದು ಉತ್ತಮ ಬೆಳೆಯನ್ನ ತೆಗಿಬಹುದು ಅಂತ ನನ್ನ ಅನಿಸಿಕೆ. ಬೀಜನೂ ಕಡಿಮೆ ಆಗ್ತಾವ? ಹಾ, ಬೀಜ ಏನಿಲ್ಲ. ಅದು ನನ್ನ ಪ್ರಕಾರ, ನಾನು SKRDP ಅಲ್ಲಿ ಇದ್ದ ಪ್ರಕಾರ ಅದು 1 ಎಕರೆಗೆ 2 kg ಬೀಜ ನಡೀತದೆ ಅಂದಿದ್ದುದು. ಆದರೆ ನಾನು ಒಂದು 5 kg ಬೀಜವನ್ನ ಹಾಕಿಟ್ಟಿದ್ದೇನೆ. ಯಾಕಂದ್ರೆ ಸಸಿ ಹೇಗಾಗ್ತಿದೆ, ಮಡಿಗೆ ನಾನು ಮಾಡಿದ್ದು ಫಸ್ಟ್ ಟೈಮ್ ಅದು ಮಡಿಗೆ ಮಾಡಿದ್ದು ನಂದು ಸ್ವಲ್ಪ ಫೇಲ್ ಆಗಿದೆ. ಮಡಿಗೆ ಬುಡಕ್ಕೆ ನೀರು ಇರಬೇಕಾಗಿತ್ತಂತೆ, ಹಾಗಾಗಿ ನೀರು ಎಲ್ದೇಗಿದ್ರು ಸಸಿ ಒಳ್ಳೆ ಎದ್ದಿತ್ತು. ಅದು ನನಗೆ ಖುಷಿ ಸಿಕ್ತು, ಸಸಿ ಸಿಕ್ಕಿದೆ, ಸಸಿ ಮಡಿಗೆ ಮಾಡಿಕೊಂಡು ನೆಟ್ಟಿದ್ದೇನೆ, ಹಾಗಾಗಿ ಏನು ತೊಂದರೆ ಇಲ್ಲ ಸರ್. ತೆನೆ ಕೂಡ ಚೆನ್ನಾಗಿ ಬರಬಹುದು? ಹಾ, ಬರ್ಬೋದು. ಯಾಕಂದ್ರೆ ಅದ್ರ ಒಂದೊಂದು ಸಾಲ್ ನಟ್ಟಿ ಬುಡ ನೋಡಿದರೆ ಅದು ಒಳ್ಳೆ ತೆನೆ ಬರ್ತದ ಅನ್ನೋ ಒಂದು ಭಾವನೆ ಬರ್ತದೆ. ಅದೇ ನಾವು ಬಿತ್ತನೆ ಮಾಡಿದಾಗ ಅದು ಬಾರೀಕಾಗಿ ಬರ್ತದೆ, ತೆನೆಯನ್ನ ಬಾರೀಕ್ ಸಣ್ಣ ಬರ್ತಿತ್ತು. ಆದ್ರೆ ಇದು ನೋಡಿದಾಗ ಬುಡ ನೋಡಿದಾಗೆ ಗೊತ್ತಾಗ್ತದೆ, ಹಾಗಾಗಿ ಒಳ್ಳೆ ಬರಬಹುದು ಸರ್. ಅದು ಗೊಬ್ಬರ ಏನ್ ಹಾಕಿರ? ಗೊಬ್ಬರವನ್ನ ಏನು ಮಾಡಲಿಲ್ಲ, ನಾನು ಸಗಣಿ ಗೊಬ್ಬರದಿಂದ ಮಾಡಿದಷ್ಟೇ ಅಗಿಯನ್ನ. ಅದ್ರ ನಂತರ ಇಲ್ಲಿ ತಂದು ನಾಟಿ ಮಾಡಿದ್ಮೇಲೆ ಇನ್ನೊರಿಗೂ ಯಾವುದೇ ಒಂದು ರಾಸಾಯನಿಕ ಗೊಬ್ಬರವನ್ನ ಹಾಕಲಿಲ್ಲ. ಸಾವಯವ ಗೊಬ್ಬರವನ್ನ ನಾ ಗದ್ದೆಗೆ ಹಾಕಿದ್ದು. ಅಂದ್ರೆ ಸಗಣಿ ಗೊಬ್ಬರ ಮುಂಚೆನೇ ಹಾಕಿದ್ದು? ತಿಪ್ಪೆ ಗೊಬ್ಬರ. ಹಾ, ಮೊದ್ಲೇ ನಾವು ಗದ್ದೆ ಲೆವೆಲ್ ಮಾಡಿದಾಗ, ಕ್ಲಿಯರ್ ಮಾಡಿದಾಗ, ಲೆವೆಲ್ ಮಾಡಿಟ್ಟಾಗ ಅದು ಸಾವಯವ ಗೊಬ್ಬರ ಹಾಕಿ ಒಂದು ರೋಟರಿ ಇದರಲ್ಲಿ ಟಿಲ್ಲರ್ ನಲ್ಲಿ ಮೇಲೆ ಕೆಳಗೆ ಮಾಡಿಟ್ಟದ್ದು. ಮತ್ತೆ ಮೇಲ್ ಗೊಬ್ಬರ ಕೊಡ್ಬೇಕು ಅನ್ಸುತ್ತ ಈಗ ಬೆಳೆಯುವಂತ ಸಂದರ್ಭದೊಳಗೆ? ಅಂದ್ರೆ ಈಗ ಸ್ವಲ್ಪ ಸರ್ ನಮ್ದು ಈ ವಾತಾವರಣವನ್ನ ಬಿಸಿಲು ಕಾದಾಗ ನೀರು ಮೇಲಿಂದ ಕೆಂಪಾಗ್ತದೆ, ತಲೆ ಕೆಂಪಾದ್ರೆ ನೀವು ಗೊಬ್ಬರ ಹಾಕ್ಬೇಕು ಅಂತಾರೆ. ಆದ್ರೆ ನಾನು ಈ ಸಾಲ್ ನೆಟ್ಟಿ ಮಾಡ್ಕೊಂಡು ರಾಸಾಯನಿಕ ಹಾಕ್ಬೇಕು ಅಥವಾ ಸಾವಯವ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಾನಿದ್ದೇನೆ. ಹಾಗಾಗಿ ನಿಮ್ಮ ಒಂದು ಅನಿಸಿಕೆ ಯಾವ್ದಂದ್ರೆ, ಯಾವ ಗೊಬ್ಬರ ಹಾಕಿದ್ರಿ, ಸಾಲ್ ನಟ್ಟಿಗೆ ಯಾವ ಗೊಬ್ಬರ ಹಾಕಿದ್ರು ಉತ್ತಮ ಅನ್ನೋ ಇದು? ನಾನು ಈಗಾಗಲೇ ಎರೆ ಗೊಬ್ಬರವನ್ನ ಒಬ್ಬರೆಲ್ಲ ಕೇಳಿಟ್ಟಿದ್ದೇನೆ. ಎರೆ ಗೊಬ್ಬರ ಹಾಕಿದ್ರೆ ಅಂದ್ರೆ ಅದು ಸಾವಯವ, ಆ ಗೊಬ್ಬರ ಹಾಕಿದ್ರೆ ಒಳ್ಳೆ ಆಗ್ತದೆ ಅಂದ್ರೆ. ಆದ್ರೆ ಇಲ್ಲಿ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಇದ್ದಾಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಮತ್ತೊಂದು ಗದ್ದೆಗೆ ನೀರು ಹೋಗ್ತದೆ. ನಾ ಇಲ್ಲಿ ಗೊಬ್ಬರ ಹಾಕಿಡುವುದು ಆ ನೆಲೆ ಹೋಗಿ ಇನ್ನೊಂದು ಗದ್ದೆಗೆ ಸೇರ್ಪಡೆ ಆಗ್ತದೆ. ಹಾಗಾಗಿ ಈಗ ಸಾವಯವ ಹಾಕ್ಬೇಕಾ ರಾಸಾಯನಿಕ ಅಂದ್ರೆ ನನ್ನ ಪ್ರಮಾಣದಲ್ಲಿ ರಾಸಾಯನಿಕವನ್ನ ನಾನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶ ಉಂಟು. ಯಾಕಂದ್ರೆ ನಾನು ರಾಸಾಯನಿಕ ಗೊಬ್ಬರವನ್ನು ನಾನು ಮೊದಲು ಉಪಯೋಗಿಸಿದ್ದ ಮೇಲೆ ಅದರಿಂದ ಸ್ವಲ್ಪ ಹಾನಿಯಾಗಿದೆ. ಅಂದ್ರೆ ಈಗ ಹಾನಿ ಆಗುವುದಿಲ್ಲ, ನಂತರ ನಾವು ನೀರುಳ್ಳಿ ಅಥವಾ ಶೇಂಗಾ ಮಾಡ್ತೀವಿ ಇದೇ ಗದ್ದೆಯಲ್ಲಿ, ಆವಾಗ ಅದು ಇಳುವರಿ ನೀರುಳ್ಳಿ ಅಟ್ಟು ಈ ಸತಿಗೆ 2 ವರ್ಷ ಆಯ್ತು. ಈ ಹಾವಿನ ಸುರುಳಿ ರೋಗದಿಂದ ಏನೂ ಒಂದಿಲ್ಲ. ಪ್ರತಿಯೊಬ್ಬ ಇಡೀ ನಮ್ಮ ಕಲ್ಬಾ ಪಂಚಾಯತ್ ವ್ಯಾಪ್ತಿಯ ಬಯಲೇ ಹೋಗಿದೆ. ಅದು ಯಾವ ಇದರಿಂದ ಹೇಳ್ಗುತ್ತಿಲ್ಲ, ತನಿಖಟ್ಟು ಆಗಿದೆ, ಅದು ನೋಡ್ಬೇಕು ಮುಂದೆ. ಹಾಗಾಗಿ ನಾನು ಸಾವಯವ ಗೊಬ್ಬರವನ್ನೇ ಹಾಕ್ಬೇಕು ಅಂತ ಇಂದಿನವರೆಗೂ ಈಗ ನೆಟ್ಟಿ 1.5 ತಿಂಗಳು 45 ದಿನ ಆಗಿದೆ, ಅದು ಇಂದಿನವರೆಗೂ ಗೊಬ್ಬರವನ್ನ ಉಪಯೋಗಿಸ್ಲಿಲ್ಲ. ಆದ್ರೆ ಈಗ ಸ್ವಲ್ಪ ಸಾಲ್ ನಟ್ಟಿ ಮಾಡುವುದು ಹಸಿರಾಗಿ ಕಾಣ್ತದೆ, ಕೈಲ್ ನಾಟಿ ಮಾಡುದು ಸ್ವಲ್ಪ ಕೆಂಪಾಗಿದೆ. ಆದ್ರಲ್ಲಿ ಮುಂದಿನ ದಿನದಲ್ಲಿ ಹೀಗೆ ಬಿಸಿಲು ಕಾದ್ರೆ ಸ್ವಲ್ಪ ಕೆಂಪಾಗ್ತದೆ ಅನ್ನೋ ಉದ್ದೇಶದಿಂದ ಗೊಬ್ಬರವನ್ನು ಹಾಕರು ಚಲೋನೇನೋ ಅನ್ನೋ ಉದ್ದೇಶ ಇದೆ. ಆದ್ರೆ ಯಾವ ಗೊಬ್ಬರವನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ಇದರಲ್ಲಿ ನಾನಿದ್ದೆ. ಜೀವಾಮೃತ ಮಾಡಿ ಹಾಕಿ. ಜೀವಾಮೃತ ಅಂದ್ರೆ ಸರ್ ಇಲ್ಲಿ ಗದ್ದೆಗೆ ಜಾಸ್ತಿ ಬೇಕಾಗ್ತದೆ. ಅದು ಇಲ್ಲ, 1 ಎಕರೆಗೆ 1 ಡ್ರಮ್ ಆದ್ರೆ ಸಾಕು. 1 ಡ್ರಮ್ ಆದ್ರೆ ಸಾಕು, ನೋಡುವ ಸರ್. ಅದ ಆದ್ರೆ ಅದೇ ಮಾಡ್ತೀನಿ ನಾನು. ಜೀವಾಮೃತ ಬಗ್ಗೆ ನಾನು SKRDP ನಲ್ಲಿ ಕಲ್ತಿದ್ದೇನೆ. ಅದನ್ನಾದ್ರೆ ಅದೇ ಹಾಕುವಂತಿದ್ದೇನೆ. ಅಂದ್ರೆ ನಮ್ಗೆ ರಾಸಾಯನಿಕ ಹಾಕ್ಲಿಕ್ಕೆ ಮುಂದಿನ ಬೆಳೆಗೆ ಹಾನಿ ಕೊಡ್ತದೆ. ಮುಂದಿನ ಬೆಳೆಗೆ ನಾವು ಮಾಡುವುದು, ಮುಂದಿನ ಬೆಳೆ ಇದೇ ಜಮೀನಲ್ಲಿ ಮುಂದಿನ ಬೆಳೆ ಶೇಂಗಾ ನೀರುಳ್ಳಿ ಮಾಡ್ತೀವಿ ತರಕಾರಿ. ಆದ್ರೆ ಅದಕ್ಕೆ ತರಕಾರಿ ಬಾಕಿ ಏನಾಗಿದೆ ಅಂದ್ರೆ ನೀರುಳ್ಳಿ ಕಂಪ್ಲೀಟ್ ಹೋಗಿದೆ. ಅದು ನಾನು ಅನಿಸ್ತಿದೆ, ಯಾಕಂದ್ರೆ ನಮ್ಮ ಗದ್ದೆಲ್ಲಿ ನೀರು ನಿಂತ್ಕಿರ್ತದೆ. 1-3 ತಿಂಗಳು ಅದೇ ನೀರು ನಿಂತ್ಕಿರ್ತದೆ. ನಾವು ಎಷ್ಟೇ ಗೊಬ್ಬರ ಹೋಗಿದ್ರು, ರಾಸಾಯನಿಕ ಹೊಡೆದ್ರು, ಅದು ಆ ಗದ್ದೆ ಭೂಮಿಯ ಅಡ್ತಾಗ ಹೋಗ್ತದೆ. ನಮ್ದೇನಿಗೆ ಟಿಲ್ಲರ್ ಬಂದಿದೆ, ಮೊದ್ಲೇನಾಗಿತ್ತು ನೇಗಿಲಾಗಿತ್ತು, ರೊಟೇಷನ್ ಹತ್ತಿತ್ತು ಮಣ್ಣು. ಆದ್ರೆ ಈ ಸತಿಗೆ ರೊಟೇಷನ್ ಆಗುದಿಲ್ಲ, ಅದಷ್ಟೇ ಇರ್ತದೆ. ಆದ್ರೆ ಅದರ ಪ್ರಭಾವದಿಂದ ನೀರುಳ್ಳಿ ಹೀಗೆ ಕೋಳು ಬರುವುದು, ಈ ರೋಗ ಬರ್ಬೋದು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಜೀವಾಮೃತ ಹಾಕಿ ಮತ್ತೆ ಹಸಿ ಸಗಣಿ ಸಿಕ್ತಂದ್ರೆ ಒಂದೇ ಅದನ್ನು ಕೂಡ ದಿನಾನು ಹೋಗಿ ಅಲ್ಲೇ ಗದ್ದೆಯೊಳಗ ಅಲ್ಲೆಲ್ಲೆಲ್ಲೆಲ್ಲಿ ಹಾಕ್ತಾ ಇರಬೇಕು. ಅದರಲ್ಲಿ ನೈಟ್ರೋಜನ್ ಇರುತ್ತೆ, ಜೀವಾಣುಗಳು ಇರ್ತವೆ, ಮತ್ತೆ ಅದರಲ್ಲಿ ಪೋಷಕಾಂಶಗಳು ಇರ್ತವೆ. ಅದು ಬೆಳೆಗಳು ಲಭ್ಯ ಬೇಕು ಅಂತ ಹೋಗುತ್ತೆ. ಒಳ್ಳೆ, ಅದೇ ನೀವು ಹೇಳ್ದಂಗೆ ಸರ್ ನೋಡ್ತೀನಿ ನಾನು. ಈ ವಾರದಲ್ಲಿ ಒಂದು ಇದು ಗೊಬ್ಬರವನ್ನ ಮಾಡಿ ಹಾಕುವಂತಿದ್ದೇನೆ, ಅದು ಜೀವಾಮೃತ. ಆದ್ರೆ ನಮ್ಗೆ ಅದ್ರ ಬಗ್ಗೆ ಎಷ್ಟು ಎಕರೆಗೆ ಎಷ್ಟು ಹಾಕ್ಬೇಕು ಅನ್ನೋರೆಲ್ಲ ಆಯ್ತು. ಈಗ ನೀವು ಹೇಳಿದ್ರಿ ಸರ್, ಒಳ್ಳೇದಾಯ್ತು ನನಗೆ. ಅದನ್ನು ನಾನು ಮಾಡಿ ನೋಡ್ತೀನಿ ಅನ್ನೋ ಉದ್ದೇಶ ಅದೇ. ಯಾಕಂದ್ರೆ ನಾನು ಹಿಂದಿನವರೆಗೂ 45 ದಿನ ಆಯ್ತು, ಹಿಂದಿನವರೆಗೂ ಯಾವುದೇ ಒಂದು ರಾಸಾಯನಿಕವನ್ನ ಬಳಸಲಿಲ್ಲ. ಏನಿದ್ರು ಸಗಣಿ ಗೊಬ್ಬರದಿಂದಾನೇ ಮಾಡಿದ್ದೇವ ಮಡಿಗಿನೂ. ಹಾಗಾಗಿ ಮುಂದಿನ ದಿನದಲ್ಲಿ ಹೀಗೆ ಆ ಗೊಬ್ಬರವನ್ನ ಮಾಡಿ ಹಾಕ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಡ್ತೇನೆ. ಯಾಕಂದ್ರೆ ಜೀವಾಮೃತ ಮಾಡ್ಲಿಕ್ಕೆ ನಿಮ್ಗೆ ಬಹಳ ಏನ್ ಬೇಕಾಗಿಲ್ಲ, ಒಂದು ಬುಟ್ಟಿ ಸಗಣಿ ಹೌದಲ್ಲ? ಹೌದು ಸರ್, ನಾನು ಜೀವಾನುಬ್ರತವನ್ನು ನಾನು ಕೇಳಿದ್ದೀನಿ ನಮ್ಮ ಎಸ್ ಗ್ಯಾರ್ಡೆ ಡಗ ಒನ್ ಡ್ರಮ್ನಿಗೆ ಸಗಣಿ ಮತ್ತೆ ಬೆಲ್ಲನೇನಂತಾರಲ್ಲ ಸರ್, ಅದೇ ಒಂದು 10 ಕೆಜಿ ಸಗಣಿ ಫ್ರೆಶ್ ಆಗಿದ್ರು ಒಳ್ಳೇದು. ಆನಂತರ ಒಂದು 5 ಲೀಟರ್ ಗಂಜಲ ಹಾಕ್ಬೇಕು, 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಸ್ವಲ್ಪ ಬದುವಿನ ಮಣ್ಣು ಇವನ್ನ ಹಾಕಿ 3 ದಿನ 4 ದಿನ ತಿರುಗಿಸ್ಬೇಕು. 5, 6, 7 ದಿನ ತನಕ ಮಾಡಬಹುದು, ಬಟ್ ಅದಕ್ಕಿಂತ ಒಳಗಾದ್ರೆ ಒಳ್ಳೇದು. 3 ದಿನಕ್ಕಿಂತ ಜಾಸ್ತಿ, 7 ದಿನಕ್ಕಿಂತ ಕಡಿಮೆ. ಅಷ್ಟು ದಿನದೊಳಗ ಅದನ್ನ ಕಲಿಸಿ ಕಲಿಸಿ ಕಲಿಸಿ ಹಾಕ್ಬಿಡ್ಬೇಕು. ಹಾಕೋದ್ರಿಂದ ಅಲ್ಲಿ ಜೀವಾಣುಗಳು ಇನ್ನೂ ಹೆಚ್ಚು ಅಡಿಲ್ಲ ಸರ್. ಹೇಳಿದಾಗ ಈಗ ಅದೇ ರೀತಿಯನ್ನ ಮಾಡಿ ನಾನು ಇವತ್ತಿನಿಂದನೇ ಮಾಡ್ಲಿಕ್ಕೆ ಡ್ರಮ್ ನಲ್ಲಿ ಸರ್, ಅದು ನನ್ನ ನೋಡಿದ ಗದ್ದೆಗೆ ಎಷ್ಟು ಲೀಟರ್ ಬೇಕಾಗಬಹುದು? ಅದು ಏನ್ ಗೊತ್ತಾ, 1 ಎಕರೆಗೆ 100 ಲೀಟರ್ ಅಂತ. 100 ಲೀಟರ್ ಡ್ರಮ್ ಯೂಶಲಿ 100 ಲೀಟರ್ ಹಿಡಿಯುತ್ತೆ. ಸರಿ ಸರಿ, ಆಯ್ತು. ಅದೇ ರೀತಿಯಾಗಿ ನಾನು ಮಾಡಿ ಹಾಕ್ತೇನೆ, ಆದರೆ ಅದು ಮಾಡುವ ಪ್ರಮಾಣ ನನಗೆ ಗೊತ್ತಿಲ್ಲ ಆಗಿತ್ತು, ಹಾಗಾಗಿ ಈಗ ಸರ್ ಮುಖಾಂತರ ಗೊತ್ತಾಗಿದೆ. ಹಾಗಾಗಿ ಮುಂದಿನ ದಿನದಲ್ಲಿ ಅಂದ್ರೆ ಈಗ ನಾಳೆನೆ ಸ್ಟಾರ್ಟ್ ಮಾಡ್ತೀನಿ ನಾನು ಅದನ್ನ ಮಾಡಿ ಒಂದು 7 ದಿನದ ಒಳಗಾಗಿ ಇದನ್ನ ಈ ಒಂದು ನಮ್ಮ ಒಂದು ನಾಟಿ ಮಾಡೋದಕ್ಕೆ ಅಂದ್ರೆ ಸಾಲೆ ನಾಟಿ ಮಾಡೋದಕ್ಕೆ ಒಂದು ಹಾಕ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ತೀನಿ. ಅದನ್ನ ಯಾವ ರೀತಿ ಹಾಕ್ಬೇಕು ಸರ್, ಬುಡಕೆ ಹಾಕ್ಬೇಕಾ ಅಥವಾ? ಈಗ ಅಂಗಳಕ್ಕೆ ನೀರ್ ಚಿಮ್ಕಿಸ್ತಾರಲ್ಲ, ಆರತಿ ಚಿಮ್ಕಿಸಿದ್ರೆ ಸಾಕು. ಅಡ್ಡಿಲ್ಲ ಅಡ್ಡಿಲ್ಲ ಸರ್, ಓಕೆ. ಅದೇ ರೀತಿಯಾಗಿ ನಾವು ಚಿಮ್ಮೆಯನ್ನ ಮಾಡ್ತೀವಿ, ಮುಂದಿನ ಇಳುವರಿ ಹೇಗಾಗ್ತದೆ ಅಂತ. ಯಾಕಂದ್ರೆ ಅದು ಬೆಳೆಗಳ ಮೇಲೆ ಬಿದ್ರು ಏನ್ ಸಮಸ್ಯೆ ಇಲ್ಲ, ನೀರಾಗಿ ಬಿದ್ರು ಏನ್ ಸಮಸ್ಯೆ ಇಲ್ಲ, ಬೇರೆಗರ ಬೆಳೆ. ಮತ್ತೆ ಅಲ್ಲಿ ಜೀವಾಣುಗಳು ಇನ್ನೂ ವೃದ್ಧಿ ಆಗ್ತಾವ, ಯಾಕಂದ್ರೆ ಅಲ್ಲಿ ನೀರ್ ನಿಂತಿದೆ, ನೀರು. ಹಾಗಾಗಿ ಅದಕ್ಕೆ ನೀರನ್ನು ಬೇಕು, ನೀರಿನಲ್ಲಿ ಇನ್ನೂ ವೃದ್ಧಿ ಹಾಕೊಂತ ಹೋಗುತ್ತೆ, ಇದಕ್ಕೆ ಸಹಾಯ ಮಾಡುತ್ತೆ. ಅಡ್ಡಿಲ್ಲ. ಇನ್ನೊಂದು ಏನು ಹೇಳ್ಬೇಕಂದ್ರೆ, 1 ವಾರ ಬಿಟ್ಟು ಹಾಕ್ತೀರಿ ನೀವು ಅದೇ ಡ್ರಮ್ ಅನ್ನ, ಮತ್ತೆ ಸಗಣಿ ಹಾಕೋದು ನೀವು ಜೀವಾಮೃತ ತಯಾರು ಮಾಡ್ತಾ ಇರೋದು, ಮತ್ತೆ 1 ವಾರ ಬಿಟ್ಟು ಮತ್ತೊಂದು ಡ್ರಮ್ ಹಾಕ್ರಿ, ಅದು ಮುಗಿದ ಮೇಲೆ ಮತ್ತೆ ಇನ್ನೊಂದು ಡ್ರಮ್ ತಯಾರು ಮಾಡ್ಕೊಳ್ಳಿ. ಅಡ್ಡಿಲ್ಲ ಸರ್, ಅದೇ ರೀತಿಯಾಗಿ ನೀವು ಹೇಳಿದ ಪ್ರಕಾರವನ್ನೇ ಮಾಡ್ತೀವಿ. ನಂತರ ಇಳುವರಿಯನ್ನ ನೋಡಿಕೊಂಡು ಯಾವ ರೀತಿ ಆಗ್ತದೆ ಅಂತ ಖುಷಿ ಪಟ್ಟು ಮುಂದಿನ ದಿನದಲ್ಲಿ ನಮ್ಮ ಈ ಒಂದು ಪಂಚಾಯತ್ ವ್ಯಾಪ್ತಿಯ ಒಂದು ನನ್ನ ಕೈಲಾದಟ್ಟು 10 ಜನಕರು ಈ ಒಂದು ಶ್ರೀ ಪದ್ಧತಿ ಅಂದ್ರೆ ನಾವು ರೈತರ ಆಯಷ್ಟಿದ್ರು ಒಂದು 10 ಜನಕರು ಮಾಡಿದ್ರೆ ಅವ್ರು ಮತ್ತೊಂದು ಯಾರಿಗಾರು ಮಾಡಬಹುದು ಅನ್ನೋ ಉದ್ದೇಶ. ಯಾಕಂದ್ರೆ ಇವತ್ತು ನನ್ನ ಗದ್ದೆ ನೋಡಿದ್ರೆ ಎಲ್ಲರೂ ಹೇಳ್ತಿದ್ದಾರೆ ನನ್ನ ಗದ್ದೆ ಖುಷಿ ಆಯ್ತು. ಅದ್ ನೆಡುವಾಗ ಸಾಲ ನಾಟ ಮಾಡುವಾಗ ಎಷ್ಟೋ ಜನ ಹೇಳಿದ್ರು, ಆದ್ರೆ ಈ ಬೆಳವರಿ ಇಳುವರಿ ಬಂದಾಗ ಈಗ ಮೊಳಕೆ ಹೊಡೆದು ಬಂದಾಗ ಒಳ್ಳೆ ಕಾಣ್ತದೆ. ಹಾಗಾಗಿ ಮುಂದಿನ ದಿನದಲ್ಲಿ ಮಾಡಬಹುದು ಅಂದ್ರೆ ಅಕ್ಕಪಕ್ಕದ ಗದ್ದೆನೆ ನೋಡ್ತಾ ಹೋಗ್ತಾರೆ. ಈಗ ನಮ್ದು ಬೀಚ್ ಹೋಗು ಇದೊಂದಕ್ಕಾಗಿ 1,000 ಜನ ಓಡಾಡ್ತಿರ್ತಾರೆ. ಈಗ ಸಂಜೆ 1-4 ಗಂಟೆ ಆದೇ ಶುರು, ಎಲ್ಲ ಬೆಳಿಗ್ಗೆ ಸಂಜೆ ವಾಕಿಂಗ್ ಮಾಡ್ತಾರೆ. ಅದು ನೋಡಿದಾಗ ಖುಷಿಯಾಗಿದೆ ಅವರಿಗೆ. ಹಾಗಾಗಿ ಇಲ್ಲಿ ಒಳ್ಳೆ ಇಳುವರಿ ಬರಬಹುದು ಅಂದ್ರೆ ಪ್ರಥಮ ಟೈಮ್ ಯಾರು ಇದು ಪೂಟಿಗೆ ಒಂದು ನೀಡಲಿಲ್ಲ ಹಾಗೆ ಅಂತ. ಅಲ್ಲಿ ಕೃಷಿ ಇಲಾಖೆ ವೆಂಕಟೇಶ್ ನಾಯ್ಕ ಅವರು ಸಾಲ ನಾಟಿ ಮಾಡಿದ್ರು ಅದು ಡ್ರಮ್ ಸಿಸ್ಟಮ್ ನಲ್ಲಿ. ಅವರು ಹೇಳಿದ್ರು ಕೃಷಿ ಇಲಾಖೆಯಿಂದ ನೀವು ಮಾಡು ಏನಾದ್ರು ಆಗ್ತದಳಿ, ಆದ್ರೆ ನಾನು ಮಾಡ್ಬೇಕು ಯಾವ ಹಿಂಗ ಅನ್ಕೊಂಡು ಈ ಸತಿಗೆ ಒಂದು ಏನು ತುಪ್ಪಾನ ಬಂದಾಗ ಎಲ್ಲೂ ನಮ್ಗೆ ಅಗೆ ಹಾಕ್ಲಿಕ್ಕೆ ಜಾಗ ಆಗ್ಲಿಲ್ಲ. ಹಾಗಾಗಿ ಮನೆ ಹತ್ರ ಹಾಕೊಂಡು ಮಾಡಿದ್ದೇನೆ, ಒಳ್ಳೆ ಇಳುವರಿ ಬರ್ಬೋದು ಅನ್ನೋ ಖುಷಿ ಉಂಟು ನನ್ನಲ್ಲಿ. ಹಾಗಾಗಿ ಒಂದೊಂದು ಪ್ರಯೋಗ ಪ್ರತಿ ವರ್ಷ ಮಾಡ್ಕೋತ ಹೋದ್ ಅಂತ ಹೇಳಂದ್ರೆ ಒಂದು 5-6 ವರ್ಷದಲ್ಲಿ ಮಾಸ್ಟರ್ ಆಗಿಬಿಡ್ತೀವಿ. ಹೆಂಗ್ ಬೆಳಿಬೇಕು ಏನು, ಈ ರೀತಿಯಾಗಿ ಸಮೃದ್ಧವಾಗಿ ಬಂದಿದೆ, ಅಂತರವನ್ನು ಸರಿಯಾಗಿ ಕಾಪಾಡ್ಕೊಂಡಿದ್ರಿ, ಅದಕ್ಕೆ ಬೇಕಾದಂತ ಜೀವಾಮೃತ ಹಾಕಿದ್ರಿ, ರೋಗ ಬರಲ್ದಂಗ ಆಯ್ತು, ಇಂಥವೆಲ್ಲ ಇದಾವಲ್ಲ, ಒಂದಕ್ಕೊಂದು ಪೂರಕವಾಗಿರ್ತವೆ. ಮತ್ತೆ ಪ್ರತಿ ವರ್ಷ ಹುಲ್ಸಾಗಿ ಬೆಳೆಯುತ್ತೆ, ಭೂಮಿನೂ ಕೂಡ ಶಕ್ತಿಯುತವಾಗುತ್ತೆ. ಸರಿ, ನಾನು ಈ ಸತಿಗೆ ಅದೇ ಹೇಳಿದಾಗ ರಾಸಾಯನಿಕ ಬಳಸಲಿಲ್ಲ, ನನ್ನ ಗದ್ದೆ ಈಗ ಸ್ವಲ್ಪ ಹಸಿರಿಂದ ಕಾಣ್ತಿದೆ. ಹಾಗಾಗಿ ಮುಂದಿನ ದಿನದಲ್ಲೂ ಈ ಒಂದು ಸಾವಯವದಿಂದಲೇ ಈ ಒಂದು ಭೂಮಿಯನ್ನ ಒಂದು ಹೊಸ ತೋಟಕ್ಕೆ ತಂದ್ರೆ ಮುಂದಿನ ಬೆಳೆ ನಾವೇನು ಶೇಂಗಾ ಮತ್ತೆ ನೀರುಳ್ಳಿ ಮಾಡಿದಾಗ ಒಳ್ಳೆ ಇಳುವರಿ ಸಿಗಬಹುದು ಅನ್ನೋ ಒಂದು ಅನಿಸಿಕೆ ನನ್ನಲ್ಲಿದೆ. ಮತ್ತೆ ಇದರಲ್ಲಿ ಏನೇನು ಬೆಳಿತೀರಿ? ಇದರ ನಂತರ ಈ ಭತ್ತ ಕಟಿಂಗ್ ಆದ ನಂತರ ನಾವು ನೀರುಳ್ಳಿ ಶೇಂಗಾ ತರಕಾರಿ ಅಂದ್ರೆ ಎಲ್ಲ ತರಕಾರಿ ಇರ್ತದೆ, ಪಟ್ಲಕಾಯಿ ಹೇರಿಕಾಯಿ ಟೊಮೆಟೊ ಬದನೆ ಎಲ್ಲವ ಒಂದು ಇಷ್ಟರೊಳಗೆ ಎಲ್ಲ ತರಕಾರಿ ಚೌಳಿ ಎಲ್ಲ ಇದು ಬಿಟ್ಬಿಟ್ಟು ನೌಲ್ಕೋಲು ಎಲ್ಲ ಮಾಡ್ತೀವಿ. ಅಂದ್ರೆ ಏನು ಅಷ್ಟು ಪ್ರಮಾಣವನ್ನ ಮಾಡ್ಕೊಳ್ತೀವಿ, ಜಾಸ್ತಿ ಮಾಡುವುದಿಲ್ಲ. ಮಾರಕ್ಕೆ ಎಷ್ಟು ಸಾಧ್ಯ ಅಷ್ಟು ಮಾರಕಂದ್ರೆ ಈಗ ನಮ್ಮಲ್ಲಿ ಏನಾಗ್ತದೆ, ಈಗ ನಾವು ನೌಲ್ಕೋಲು ಮಾಡಿದ್ರು ಅಂತ ಆದ್ರೆ ಇಲ್ಲಿ ವಾಕಿಂಗ್ ಹೋಗೋರೇವ ಬೆಳಿಗ್ಗೆ ದುಡ್ಡು ಇಟ್ಕೊ ಬಂದು ಶನಿವಾರ ಸೋಮವಾರ ತಕೊಂಡು ಹೋಗ್ತಾರೆ, ನಾವು ಮಾರ್ಬೇಕು ಅನ್ನೋದಿಲ್ಲ. ಈಗ ನಮ್ಮಲ್ಲಿ ಇಲ್ಲಿ ಕಾಣ್ತದೆ ಬೈಲಲ್ಲಿ ನಾವೇನು ಕಟ್ಟಿಡುವುದಿಲ್ಲ ಬೈಲನ್ನ, ಹಾಗಾಗಿ ಹೋಗೋರು ನೋಡ್ತಾರೆ ಹರ್ಗಿ ಆದ್ರೆ ಹರ್ಗಿ ಕೊಡಿ, ಒಂದು 20 ರೂಪಾಯಿ ಕೊಡಿ, 30 ಪಟ್ಲಕಾಯಿ ಕೊಡಿ, ಹೇರಿಕಾಯಿ ಕೊಡಿ ಅಂದ್ರೆ ಆಗ್ತದೆ ಅಲ್ಲ. ಇಳುವರಿ ನೋಡ್ತರು ಶನಿವಾರ ಮತ್ತು ಸೋಮವಾರ ಹೆಚ್ಚು ನಾವಿಲ್ಲೇ ಮಾರದು ಉಂಟು. ಹಾಗಾಗಿ ನಾವು ಮಾಡ್ಕೊಂಡು ಪೇಟೆಗೆ ಹೋಗಿ ಮಾರ್ಬೇಕು ಅನ್ನೋ ಉದ್ದೇಶ ಇಲ್ಲ, ನಾವ್ ಇಲ್ಲಿ ಮಾಡ್ಕೊಂಡಿದ್ರು ಗದ್ದೆಲ್ಲೇ ನೋಡ್ಕೊಂಡು ಗದ್ದೆಲ್ಲೇ ಖರೀದಿ ಮಾಡ್ಕೋಗೋಟು ಜನ ಇದ್ದಾರೆ. ಗದ್ದೆಯಲ್ಲಿ ಇರ್ಬೇಕಷ್ಟೇ. ಹಾ, ಗದ್ದೆಲ್ಲಿ ಇರ್ಬೇಕು ಅಂದ್ರೆ ನಾವು ಅವ್ರು ಬೆಳಿಗ್ಗೆ ವಾಕಿಂಗ್ ಟೈಮ್ ಕೇಳಕ್ ಹೋಗ್ತಾರೆ, ಮಧ್ಯಾಹ್ನ ಅಟ್ಟು ಬರ್ದಲ್ಲ, ನಾವು ಗದ್ದೆ ಟೈಮ್ ಬೆಳಿಗ್ಗೆ ಬರ್ತೀವಿ ಸಂಜೆ ಬರ್ತೀವಿ ಆ ಟೈಮ್ಗೆ ಬರ್ತಾರೆ ಎಲ್ಲ. ಓ, ಇವ್ರು ಈ ಟೈಮ್ಗೆ ಹೋದ್ರೆ ಗದ್ದೆಲಿ ಇರ್ತಾರೆ, ನಾವೇನಾದ್ರು ತರಕಾರಿಯನ್ನ ತರಬಹುದು, ಈ ಮೂಲಂಗಿ ನೌಲ್ ಕೊಲರಿ ಎಲ್ಲ ಮಾಡ್ತೀವಿ ನಾವು. ಯಾವುದು ತರಕಾರಿ ಮಾಡೋ, ಆದ್ರೆ ಏನು ಅಂದ್ರೆ ಅಷ್ಟೇ ಮಾಡೋದಿಲ್ಲ, ಒಂದು ಸ್ವಲ್ಪ ಸ್ವಲ್ಪ ಮಾಡ್ತೀವಿ ಎಲ್ಲವನ್ನ. ಈಗ ಅದೇ ನೌಲ್ಕೊಲು ನೆಡುವ ಸಿಸ್ಟಮ್, ನಮ್ಮ ಇಲ್ಲಿ ಏನು ನೌಲ್ಕೊಲು ನೆಡುವಾಗ ಹೊತ್ತರ ನೆಡ್ತಾರೆ, ಅದು ಗಡ್ಡೆ ಆಗುವುದಿಲ್ಲ. ಗಡ್ಡೆ ಆಗ್ಲಿಲ್ಲ ಅಂದ್ಕೊಳ್ಳು ರಾಸಾಯನಿಕ ಬಳಸ್ತಾರೆ, ರಾಸಾಯನಿಕ ಬಳಸಿದಾಗ ಜೀವಕ್ಕೆ ಎಷ್ಟು ಅಪಾಯ ಅಂತ ನೋಡುವುದಿಲ್ಲ. ಹಾಗಾಗಿ ನಾನು ಎರೆಗೊಬ್ಬರವನ್ನು ಒಂದು ಸತಿಗೆ ನೀರುಳಿಗೆ ನೀರುಳಿ ಮಾಡಿದಾಗ ಎರೆ ಅಂತ ಬಿಡ್ತದೆ, ತಲೆ ಕೆಂಪಾಗುವುದು. ತಲೆ ಕೆಂಪಾದಾಗ ನಾನು ಎರೆ ಗೊಬ್ಬರ ಅಂತ ತಂದು ಸಿಂಪಡಣೆ ಮಾಡಿದೆ. ಹಾಗಾಗಿ ನಂದು ಇದೊಂದು ಎರೆಯನ್ನ ಕತ್ತರಿಸಲಿಲ್ಲ, ಒಟ್ಟಿಗಿರ್ತದೆ, ಆದ್ರೆ ಗಡ್ಡೆ ಆಗಿತ್ತು. ಗಡ್ಡೆ ದೊಡ್ಡ ಸೈಜ್ ಆಗಲಿಲ್ಲ, ಸಣ್ಣ ಸೈಜ್ ಆಗಿತ್ತು. ಹಾಗಾಗಿ ಮುಂದಿನ ದಿನದಲ್ಲೂ ಒಳ್ಳೆ ಒಂದು ಇಳುವರಿ ಬರಬಹುದು. ಈ ರಾಸಾಯನಿಕದಿಂದೇ ನಮ್ಮ ಈ ಒಂದು ಭೂಮಿ ಹದಗೆಟ್ಟಿರ್ಬೋದು ಅನ್ನೋ ಒಂದು ಉದ್ದೇಶ ನನ್ನಲ್ಲಿ ಉಂಟು. ಆದರೆ ಕನ್ಫರ್ಮ್ ಹಾಗಾಗಿ ನಾನು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ತಿದ್ದೆ, ಹಿಂದೆ ಸತಿ ಮಾಡಿದೆ. ಆದರೆ ಈ ಬೈಲನ್ನು ಮಾಡಲಿಲ್ಲ, ಬೇರೆ ಬೈಲನ್ನು ಮಾಡಿದೆ, ಅದ್ರದ್ದು ಇನ್ನೂ ರಿಪೋರ್ಟ್ ಬರಲಿಲ್ಲ. ಅದು ಸೋಡಿಯಂ ಯಾವುದೇ ಕಡಿಮೆ, ಸುಣ್ಣ ಹಾಕಬೇಕು ಅಂದಿದ್ದಾರೆ. ಮಣ್ಣಿನ ರಿಪೋರ್ಟು ಮಾಡಿಸಿದ್ದೇನೆ ಕೃಷಿ ಇಲಾಖೆಯಿಂದ, ಮುಂದೆ ಹೇಗಾಗ್ತದೆ ಅಂತ ನೋಡಬೇಕು ಸರ್. ಅಂದರೆ ಒಂದಕ್ಕೊಂದು ನಿಮಗೆ ಪೂರಕವಾಗಿ ದುಡ್ಡು ಕೊಡುವಂಥ ಬೆಳೆಗಳು ಆಯಿತು, ಮತ್ತು ಬೇರೆ ಹಸು ಸಾಕೋದು ಹಾಲು ಅಂತ ಏನರೂ ಮಾಡ್ತೀರಿ? ಅಲ್ಲ, ಹೈನುಗಾರಿಕೆ ಉಂಟು. ಹೈನುಗಾರಿಕೆ ಅಂದರೆ ಹಾಲು ಮಾರುವುದಟ್ಟು ಇಲ್ಲ, ಎರಡು ನಮ್ಮಲ್ಲೇ ಹಟ್ಟಿ ಉಂಟು. ಹಟ್ಟಿ ಅಂದರೆ ಎರಡು ಕರುಗಳು, ಒಂದು ಆಕಳಿತ್ತು, ಒಂದು ಆಕಳ ಅದು ಆಕ್ಸಿಡೆಂಟ್ ಆಗಿದ್ದಾಯಿತು, ಹಾಗಾಗಿ ಎರಡು ಕರುಗಳುಂಟು. ಹಾಗಾಗಿ ಸಾವಯವ ಗೊಬ್ಬರವನ್ನು ನಾವು ಬೇರೆ ಕಡೆಯಿಂದ ತರಲಿಲ್ಲ, ನಮ್ಮದೇ ಗೊಬ್ಬರ ಸಾಕಾಗ್ತದೆ. ಈಗ ನಾನು ಈ ಗದ್ದೆಗಾದರೂ ಟೋಟಲ್ ನಮ್ಮದೇ ಗದ್ದೆಗೆ ನಾನೇ ಒಂದು ರಿಕ್ಷಾ ಗೊಬ್ಬರ ಕೊಡ್ತೀನಿ ಬಿಟ್ಲಿ, ಇನ್ನೊಬ್ಬರಿಂದ ಖರೀದಿ ಮಾಡಿ ಅದರಿಂದ ಹಣ ಇದು ವೇಸ್ಟ್ ಆದಟ್ಟು ಇಲ್ಲ. ಅಂದ್ರೆ ನಾವೇ ಸ್ವಂತ ಮಾಡಬೇಕಾಗಿ ಎಲ್ಲ ಖರ್ಚಿಗೆ ಗೊಬ್ಬರ ಇರಬಹುದು, ನಾಟಿ ಮಾಡದಿರ್ಬೋದು, ಏನು ನಾವು ಒಂದು ಟಿಲ್ಲರ್ ಇದು ಮಾಡೋದಕ್ಕೊಂದು ಖರ್ಚು ಮಾಡಿದ್ ಬಿಟ್ರೆ, ಟಿಲ್ಲರ್ ರೊಟೇಷನ್ ಮಾಡಕ್ಕೆ, ಮಣ್ಣು ರೊಟೇಷನ್ ಮಾಡೋಕೆ ಮಾತ್ರ ಖರ್ಚು ಮಾಡಿದ್ ಬಿಟ್ರೆ ಬಾಕಿ ಯಾವುದು ಖರ್ಚು ಮಾಡಲಿಲ್ಲ, ನಾವೇ ಮಾಡ್ಕೊಂಡಿದ್ದಾರೆ ಸ್ವಂತ. ಅದನ್ನ ನಾವು ಲೆಕ್ಕ ತೆಗೆದ್ರುವ ನಮಗೆ ಲಾಭ ಆಗಬಹುದು ಮುಂದಿನ ದಿನದಲ್ಲಿ. ನಷ್ಟ ಅಂತೂ ಇಲ್ಲವೇ ಇಲ್ಲ ಈ ಬೆಳೆಯಲ್ಲಿ, ಸಾಲ ನಾಟಿಯಲ್ಲಿ ನಷ್ಟ ಆಗುವುದು ಕಡಿಮೆನೇ. ಯಾಕಂದ್ರೆ ನಂಗೆ ಈಗ ಕಾಣ್ತದೆ, ನಾನು ನೋಡಿದ್ದೆ ಒಂದೆರಡು ಕಡೆಗೆ, ಅದು ನಾನು ಮಾಡಬೇಕು ಅಂದ್ರೆ ನಮ್ಮ ಬೈಲೇನಿತ್ತು ಈ ರೀತಿ ಆಗೋಕ್ಕಾಗಿ, ಇಲ್ಲಿ ಆಗ್ತದೆ ಇಲ್ವಾ ಆಗ್ತದೆ ಇಲ್ವಾ ಆ ಒಂದು ಇದು ನನ್ನಲ್ಲಿತ್ತು. ಆದ್ರೆ ಈಗ ಮಾಡಿದಾಗ ನನಗೆ ಒಳ್ಳೆ ಆಗಿದೆ, ಅದು ಮುಂದಿನ ದಿನದಲ್ಲಿ ಒಳ್ಳೆ ಬೆಳೆ ಬರಬಹುದು ಅನ್ನೋ ಒಂದು ಉದ್ದೇಶ ಉಂಟು. ನಮಸ್ತೆ. ನಮಸ್ತೆ. ಓಕೆ ಸರ್. ಕೇಳುಗರೆ, ಕುಮಟಾ ತಾಲೂಕಿನ ಅಳವೆಕೋಡಿಯ ತಿಮ್ಮಪ್ಪ ಬೀರಪ್ಪ ಪಟಗಾರ ಅವರ ಚಾಪೆ ಮಡಿ ಪದ್ಧತಿಯಲ್ಲಿ ಭತ್ತ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು ಎಚ್ಪಿ ರಾಮಡಗೆ. ಗಾಂವೋ ಕೆ ಸರ್ಪಂಚೋ ಕೆ ಲಿಯೆ ಕೊರೋನಾ ವೈರಸ್ ಕೋವಿಡ್ 19 ಸೆ ಜುಡಿ ಏಕ್ ಅವಶ್ಯಕ ಸೂಚನಾ, ದೂಸರೆ ರಾಜ್ಯೋ ಔರ್ ಶಹರೋ ಸೆ ವಾಪಸ್ ಆಯೆ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೆ, ಉನ್ಕೋ ಕೋವಿಡ್ 19 ಸೆ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೆ ಬತಾಯೆ. ಕ್ವಾರಂಟೈನ್ ಕರ್ನೆ ಸೆ ಪಹಲೆ ಉನ್ಹೆ ಬತಾಯೆ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೆ ಹೈ. ವಿಶ್ವಾಸ ದಿಲಾಯೆ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ, ಜಿನ್ಹೆ ಬುಖಾರ್ ಖಾಂಸಿ ಯಾ ಸಾಂಸ್ ಕಿ ತಕ್ಲೀಫ್ ಹೋ ರಹಿ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೇ. ಕೋವಿಡ್ 19 ಸೆ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೆ ಸಂಪರ್ಕ್ ಕರೇ, ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना शुद्धता झलकती थी, माटी भी तंदुरुस्त और लो. पहली वाली बात कहा, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से तेरी खेती शुरू करूंगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ.

ತಾಯಿ ನೆನಪಾಗಿ ಕಣ್ಣೀರು ತಂದೆ, ಯಾರೋ ರಾಮನಿ ನೋಡಿ ಬಂದೆ.